ಇರುವಾಗ ತಂದು ಮಾರಾಟ ಮಾಡ್ತೇವೆ. ಅದಲ್ಲದೆ ಉತ್ತರ ಕರ್ನಾಟಕದಿಂದ ನಮ್ಮ ಸಾವಯವ ರೈತರಿಂದ ಕೆಲವರದ್ದು ಟೊಮೆಟೊ ಇರುವಾಗ ಟೊಮೆಟೊ, ಹಸಿಮೆಣಸು ಮತ್ತು ಸೊಪ್ಪುಗಳು, ಯಾವುದು ಪಾಲಕ್ ಮತ್ತು ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ, ಇದನ್ನೆಲ್ಲ ತರಿಸಿ ಮಾರಾಟ ಮಾಡ್ತೇವೆ. ಎಲ್ಲೆಲ್ಲಿ ಮಾರಾಟ ಮಾಡ್ತೀರಿ ಇದನ್ನು? ನಾವು ಒಂದೇ ಕಡೆ ಮಾರೋದು, ಇದು ಸಾಹಿತ್ಯ ಕೇಂದ್ರದ PM ರೋಡಲ್ಲಿ ಅಲ್ಲಿಯೇ ಮಾರಾಟ ಮಾಡೋದು. ಪ್ರತಿ ಭಾನುವಾರ ಬೆಳಿಗ್ಗೆ 6:30 to 9:30 ಈ ಮಾರಾಟ ಮಾಡುವ ಯೋಜನೆ ಹೇಗೆ ಬಂತು? ಹೇಗೆ ಇದು ನಾವು ಹೇಗೆ ಅಂದರೆ, ನಮ್ಮದು ನೇತ್ರಾವತಿ ಸಾವಯವ ಕೃಷಿ ಪರಿವಾರ ಅಂತ ಬಂಟ್ವಾಳ ತಾಲೂಕಲ್ಲಿ ನಮ್ದು ಇತ್ತು. ಅದು 2008 ಸ್ಟಾರ್ಟ್ ಆಯಿತು. ಎಂಥದಕ್ಕೆ ಸ್ಟಾರ್ಟ್ ಮಾಡಿ? ಸಾವಯವ ಅಂತೇಳಿ ಈಗ ಸರ್ಕಾರದ ಒಂದು ಯೋಜನೆಗಳಿತ್ತು, ಆ ಟೈಮಲ್ಲಿ ನಮ್ಮದು ಅದು ರಿಜಿಸ್ಟರ್ಡ್ ಆಯಿತು ನೇತ್ರಾವತಿ ಸಾವಯವ. ಅದರಲ್ಲಿ ನಾನು ಸದಸ್ಯನಾಗಿದ್ದೆ, ಆನಂತರ ತಾಲೂಕು ಸಂಚಾಲಕನಾದೆ. ಆನಂತರ ನಮ್ಗೆ ಅದೊಂದು ಖಂಡಿತ ಹೇಗೆ ಅಂದರೆ, ನಾವು ಸಾವಯವ ಮಾಡೋದು ಮಾತ್ರ ಅಲ್ಲ, ನಮಗೊಂದು ಮಾರುಕಟ್ಟೆ ಬೇಕು ಹೇಳಿ ಅಲ್ಲಿ ಬಂಟ್ವಾಳದಲ್ಲಿ ಒಂದು ಸಣ್ಣದೊಂದು ಶುರು ಮಾಡಿದೆವು. ವಾರಕ್ಕೊಮ್ಮೆ ತರಕಾರಿ ನಾವು ಬೆಳೆದದ್ದನ್ನು ತಂದು ಮಾರಾಟ ಮಾಡೋದು, ಕೊಡುವಂಥದ್ದು ಕೆಲವರಿಗೆ, ಸಾವಯವದ ಒಲವು ಇದ್ದವರಿಗೆ ತಂದು ಮಾರಾಟ ಮಾಡಲಿಕ್ಕೆ ಶುರು ಮಾಡಿದ್ದೆವು. ಹಾಗೆ ಒಂದು ಮಳಿಗೆ ಮಾಡಿದ್ದೆವು. ಮಳಿಗೆ ಮಾಡಿ ಉತ್ತರ ಕರ್ನಾಟಕದಿಂದ ಕೆಲವು ನಮ್ಮ ಜೀನಿಸಿ ವಸ್ತುಗಳನ್ನೆಲ್ಲ ನಮ್ಮ ರೈತರಿಂದ, ಸಾವಯವ ಮಾಡಿದ ರೈತರಿಂದ ತರಿಸಿ ಮಾರಾಟ, ಬೆಲ್ಲ ಮತ್ತು ಎಲ್ಲ ಬೇಳೆಕಾಳುಗಳನ್ನೆಲ್ಲ ಮಾರಾಟ ಮಾಡಲಿಕ್ಕೆ ಶುರು ಮಾಡಿದ್ದೆವು. ಹಾಗೆ ಮಾರಾಟ ಮಾಡುವಾಗ ನಮ್ಮ ಇಲ್ಲಿ ಸಾಹಿತ್ಯ ಕೇಂದ್ರ ರತ್ನಾಕರ್ ಅಂತಿದ್ದರು. ಅದೇನಾಯ್ತು ಅಂದರೆ, ಶುರು ಅವರೊಂದು ಸ್ವಾವಲಂಬಿ ಸಂತೆ ಅಂತ ಮಾಡಿದರು, ಅದಕ್ಕೆ ನಾವು ಬಂದೆವು. ತರಕಾರಿ ಬೆಳೀತಿದ್ದೆ ನಾನು ತುಂಬ ಮನೆಯಲ್ಲಿ ಕೂಡ, ಸಾವಯವದಲ್ಲಿ ತರಕಾರಿ ಬೆಳೆದು ಸ್ವಲ್ಪ ಸ್ವಲ್ಪ ಅಲ್ಲಿಯೇ ಕೊಡ್ತಿದ್ದೆವು. ಕೆಲವು ಸರ್ತಿ ಅಂಗಡಿಗೆ ಕೊಡ್ತಿದ್ದೆವು ಮನಸ್ಸಿಲ್ಲದ ಮನಸ್ಸಲ್ಲಿ, ಕೆಲವು ರೈತ ನಮ್ಮ ಗ್ರಾಹಕರಿಗೆ ಕೊಡ್ತಿದ್ದೆವು ಅಲ್ಲಿ ಕೇಳಿದವರಿಗೆ. ಹಾಗೆ ಇಲ್ಲಿ ಸ್ಟಾರ್ಟ್ ಮಾಡಿ ಸ್ವಾವಲಂಬಿ ಸಂತೆ ಸ್ಟಾರ್ಟ್ ಮಾಡಿದಾಗ ಬನ್ನಿ ಮಯ್ಯರೇ, ನಿಮ್ಮ ತರಕಾರಿ ಇದ್ದದ್ದು ಬೆಳೆದದ್ದು ತನ್ನಿ ಹೇಳಿದರು. ಹಾಗೆ ಬಂದೆವು ನಾನು ನನ್ನ ಹೆಂಡತಿ ಕೂಡ ನನ್ನೊಟ್ಟಿಗೆ, ಅವಳು ಕೂಡ ಸಹಕಾರ ಮಾಡ್ತಾಳೆ ನಮಗೆಲ್ಲ, ಒಟ್ಟಿಗೆ ಬಂದೆವು. ಬಂದಾಗ ಹೇಳಿದರು, ನೀವು ಖಾಲಿ ತರಕಾರಿ ಅಲ್ಲ, ನೀವು ಬೇಳೆಕಾಳು ಇದೆಲ್ಲ ಸಾವಯವದಲ್ಲಿ ತಂದು ಮಾರಾಟ ಮಾಡ್ತೀರಲ್ಲ, ಅದನ್ನು ತನ್ನಿ ಇಲ್ಲಿ ಗ್ರಾಹಕರಿಗೆ ನಾವು ಒಂದು ಪರಿಚಯಿಸುವ ಅಂತ ಹಾಗೆ ಸ್ಟಾರ್ಟ್ ಮಾಡಿದ್ದೇವೆ. ಇವಾಗ ಹಾಗೆ ಸ್ಟಾರ್ಟ್ ಮಾಡಿ ಅದು 2013 ಸ್ಟಾರ್ಟ್ ಆಯಿತು. ಹಾಗೆ ನಿರಂತರ ಆಗ್ತಾ ಉಂಟು, ಈಗ ಸುಮಾರು 10 ವರ್ಷದಿಂದ ನಡೀತಾ ಉಂಟು. ನಾವು ಈ ಸಾವಯವಕ್ಕೆ ಬಂದ ನಂತರ ನಮ್ಮ ಸಾವಯವದ ರೈತರದ್ದೆಲ್ಲ ಸಾಧಾರಣ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಸಾವಯವದ ರೈತರಿದ್ದಾರೆ ಅವ್ರದ್ದೆಲ್ಲ ಹೆಚ್ಚಿನವ್ರು ಅಲ್ಲ, ಎಲ್ಲ ಅಂತ ಅಲ್ಲ, ಕೆಲವ್ರದ್ದೆಲ್ಲ ಪರಿಚಯ ಆಯಿತು. ಸುಮಾರು ಈ ಸಾವಯವ ಸಂತೆಯಲ್ಲಿ ಎಷ್ಟು ಜನ ಮಾರಾಟ ಮಾಡ್ತಾರೆ? ಈಗ ಸಾಧಾರಣ ಒಂದು 10-15 ನಿರಂತರ ಅಂತ ಬರುವುದಿಲ್ಲ, ಆದರೆ ನಿರಂತರ ಅಂತ ಬರುವವರು ನಾವೇ ತಪ್ಪಿಸಿದವರು. ಸರಿ, ಈಗ ಇದರಲ್ಲಿ ಏನೆಲ್ಲ ನೀವು ಮಾರಾಟ ಮಾಡ್ತೀರಿ ಮುಖ್ಯವಾಗಿ? ನಾನು ಅದೇ ತರಕಾರಿಗಳು ಇದ್ದದ್ದು, ಮತ್ತು ಉತ್ತರ ಕರ್ನಾಟಕ ರೈತರು ಯಾವುದು ಬೆಳೀತಾರೆ, ಯಾವ್ದು ಸಿಗ್ತದೆ ನನಗೆ ಆಯಾ ಕಾಲಕ್ಕೆ ಸಿಕ್ಕಿದ್ದನ್ನು ತರಿಸ್ತೇನೆ. ಟೊಮೆಟೊ, ಕೊತ್ತಂಬರಿ ಸೊಪ್ಪು ಇಂಥದ್ದೇ ಅಲ್ಲ, ಮತ್ತು ನಮ್ಮದು ಅದೇ ಜೀನ್ಸಿ ವಸ್ತುಗಳೆಲ್ಲ ಇರ್ತವೆ ಸಾಧಾರಣ. ಜೀನ್ಸಿ ವಸ್ತುಗಳಲ್ಲಿ ನಮ್ಮ ಹತ್ರ ಇಲ್ಲ ಅಂತ ಹೇಳೋದು ಬಾಂಬೆ ಸೇರವೆ, ಸಕ್ಕರೆ ಮತ್ತು ಮೈದಾ. ಇದು ಬಿಟ್ಟು ಸಾಧಾರಣ ಪರ್ಯಾಯವಾಗಿ ಬೇರೆ ಎಲ್ಲ ಇದೆ ಸಾಧಾರಣ, ಹೆಚ್ಚಿನದ್ದನ್ನು ತರಿಸ್ತೇವೆ. ಒಮ್ಮೊಮ್ಮೆ ಇಲ್ಲ ಅಂತ ಆಗ್ತದೆ, ಅದು ಹೆಚ್ಚಿನದ್ದನ್ನು ಎಲ್ಲ ರೈತರಿಂದ ಒಟ್ಟು ಮಾಡಿ ತರಿಸ್ತೇವೆ. ಸಾಮಾನ್ಯ ನಿಮಗೆ ಇದಕ್ಕೆಲ್ಲ ಬೇರೆ ಬೇರೆ ಕಡೆಯ ಒಂದು ಸಾವಯವ ವಸ್ತುಗಳನ್ನು ಇಲ್ಲಿ ಕೊಡಬೇಕಾದ್ರೆ ಜನಗಳು ಯಾರು ಕೊಡ್ತಾರೆ ನಿಮಗೆ ಅಲ್ಲಿಂದ? ಅದು ರೈತರಿದ್ದಾರೆ ಅಲ್ಲಿ. ನಮಗೆ ಮೈನ್ ಎಂತ ಅಂದರೆ, ಈ ಸಾವಯವಕ್ಕೆ ಬಂದಾಗ ನಮಗೆ ತೀರ್ಥಹಳ್ಳಿಯ ಪುರುಷೋತ್ತಮ ಪ್ರತಿಷ್ಠಾನ ಅಂತ ಉಂಟು, ಅದು ಮೈನ್ ನಮಗೆ. ಅಲ್ಲಿ ನಾವೆಲ್ಲ ಒಟ್ಟಾದೆವು. ಆಶ್ರೀ ಆನಂದ ಅಂತ ಅಧ್ಯಕ್ಷರಾಗಿದ್ದರು, ಅವರು ತುಂಬ ಪ್ರಯತ್ನ ಪಟ್ಟು ಅದನ್ನೆಲ್ಲ ಮಾಡಿದ್ರು. ಆಗ ನನಗೆ ತುಂಬ ರೈತರದ್ದು, ಉತ್ತರ ಕರ್ನಾಟಕದ ರೈತರದ್ದೆಲ್ಲ ಪರಿಚಯ ಆಯಿತು. ಹಾಗೆ ಅವರಿಂದೆಲ್ಲ ಯಾರ್ಯಾರು ಏನೇನು ಮಾಡ್ತಾರೆ, ಯಾವ್ಯಾವ್ದು ಬೆಳೀತಾರೆ, ನಾವೆಲ್ಲ ಕೇಳಿಕೊಂಡು ಅವರಿಂದ ತರಿಸ್ತಾ ಇದ್ದೆ. ಈಗ ಏನೆಲ್ಲ ಎಲ್ಲಿಂದ ತರಿಸ್ತೀರಿ ನೀವು? ಈಗ ನಾವು ಇದು ಹಾಸನದ ಅರಕಲ್ಗೂಡಿಯಿಂದ ರಾಜಮುಡಿ, ರಾಗಿ ಮತ್ತು ಕಡಲೆ, ಅವ್ರ ಹತ್ರ ಇರುವಂಥವ್ರು ಶುಂಠಿ, ಒಬ್ಬರು ಪದ್ಮನಾಭಂದ ಅರಕಲ್ಗೂಡಲ್ಲಿ ಅವರು ಶುಂಠಿ ಬೆಳೀತಿದ್ರು, ಆ ಶುಂಠಿ ತರಿಸ್ತಿದ್ದೆವು. ಸಿದ್ಧಲಿಂಗೇಶ್ ಅಂತೇಳಿ ಅವರು ರಾಜಮುಡಿ ಅಕ್ಕಿ ಮತ್ತು ರಾಗಿ, ಮತ್ತು ಅವರಲ್ಲಿ ಒಮ್ಮೊಮ್ಮೆ ಬೆಳೀತಾರೆ ನೆಲಗಡಲೆ ಬೆಳೀತಾರೆ, ಕಡಲೆ ಬೆಳೀತಾರೆ, ಹುರುಳಿ ಅವ್ರಿಂದ ತರಿಸ್ತೇನೆ, ಹಾಗೆ ಅವ್ರಿಂದ ತರಿಸ್ತೇನೆ. ಮತ್ತು ಇದು ಹಾವೇರಿಯಿಂದ ಚಂದ್ರಕಾಂತ್ ಸಂಕೂರು ಅಂತ, ಅವರು ಈಗ ಅವರಿಗೆ ಇದು ಕೂಡ ಸಿಕ್ಕಿದೆ ಅದರ ಬಗ್ಗೆ. ಅವರು ಮಿಲಿಟ್ಸ್ ಈ ಸಿರಿಧಾನ್ಯಗಳೆಲ್ಲ ಇದು ಒಟ್ಟು ಮಾಡಿ, ಅಂದರೆ ತುಂಬ ರೈತರನ್ನು ಒಟ್ಟು ಸೇರಿಸಿ ಅವರು ಎಲ್ಲ ಸಿರಿಧಾನ್ಯಗಳನ್ನು ನಮ್ಗೆ ಕೊಡ್ತಾರೆ, ಕಳಿಸ್ತಾರೆ. ಎಲ್ಲ 6 ಬಗೆಯ ಸಿರಿಧಾನ್ಯಗಳು ಅವರಲ್ಲಿ ಸಿಗ್ತದೆ, 6 ಅಲ್ಲ 5 ಬಗೆ. ಈಗ ಯಾವುದೆಲ್ಲ? 5 ಕೊರ್ಲೆ, ಸ್ಯಾಮೆ, ನವಣೆ, ಹಾರಕ, ಊದಲು, ಮತ್ತು ಉದ್ದಿನ ಬೇಳೆ, ಕಡಲೆ, ಮೆಣಸು, ಬ್ಯಾಡಗಿ ಮೆಣಸು ಅವ್ರ ಹತ್ರ ಇರುವಾಗ ಕಳಿಸ್ತಾರೆ ಅದನ್ನು. ಮತ್ತು ಜಮಖಂಡಿಯಿಂದ ಮಲ್ಲಪ್ಪ ಅಂತ, ಅವರು ನನಗೆ ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಮೆಂತೆ, ಕಡಲೆ, ಈ ನೆಲಗಡಲೆ ಅವರಿಂದ ತಗೊಳ್ತೇನೆ, ಕೆಂಪುಗಡಲೆ ಮತ್ತು ಮಡಿಕೆ ಕಾಳು, ಹೆಸರು ಕಾಳು ಇದನ್ನೆಲ್ಲ ಕಳಿಸ್ತಾರೆ. ಹಲಸಂಡೆ ಬೀಜ, ಓಮ ಮತ್ತು ಬೆಳ್ಳುಳ್ಳಿ, ನಾಟಿ ಬೆಳ್ಳುಳ್ಳಿ ಇದನ್ನೆಲ್ಲ ಕಳಿಸ್ತಾರೆ. ಮತ್ತು ಸಂಗನಗೌಡರು ಅಂತಿದ್ದಾರೆ, ಮುದ್ದಳ್ಳಿಯಲ್ಲಿ ಸಂಗನಗೌಡರು ಇದ್ದಾರೆ, ಅವರು ಬೆಲ್ಲ ಕಳಿಸ್ತಾರೆ. ಅವರೇ ಅವರ ಜಾಗದಲ್ಲಿ 5 ಎಕರೆಯಲ್ಲಿ ಕಬ್ಬು ಬೆಳೆದು ಸಾವಯವದಲ್ಲಿ ಕಬ್ಬು ಬೆಳೆದು ಬೆಲ್ಲ ಮಾಡ್ತಾರೆ. ಅದು ವರ್ಷ ಪೂರ್ತಿ ನಮಗೆ ಬೆಲ್ಲ, ಇದು ಬಕೆಟ್ ಬೆಲ್ಲ, ಹರಳು ಬೆಲ್ಲ, ಪೀಸು ಬೆಲ್ಲ, ಹುಡಿ ಬೆಲ್ಲ ಅವರೆಲ್ಲ ಈಗ ಮಾಡ್ತಾರೆ. ಇನ್ನೊಂದು ಪ್ರಯೋಗವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಬೆಲ್ಲ ಮಾಡುವ ಮೊದಲು ಆ ಈ ಬೆಲ್ಲದ ರಸ, ಇದು ಈ ಸುಣ್ಣ ಹಾಕುವ ಮೊದಲು ಆ ಜೋನಿ ಅಲ್ಲ, ಬೆಲ್ಲದ ರಸದಿಂದ ಸಕ್ಕರೆಯನ್ನು ಅದನ್ನು ಇಟ್ಟು ಅದನ್ನು ತಿರುಗಿಸಿ ಸಕ್ಕರೆ ಮಾಡಿ ನನಗೆ ಸ್ಯಾಂಪಲ್ ಸಕ್ಕರೆ ಕೂಡ ಕಳಿಸಿದ್ದಾರೆ. ಆ ಮುಂದಿನ ಯೋಜನೆ ಅದರಿಂದ ಬೆಲ್ಲದಿಂದಲೇ ಸಕ್ಕರೆ ಮಾಡಿ ಮಾರಾಟ ಮಾಡೋದು. ಸಾವಯವ ಸಕ್ಕರೆ ಅದು, ಅದರ ಬಣ್ಣ ಸ್ವಲ್ಪ ಮೆರವನ್ ಇರ್ತದೆ, ಬೆಲ್ಲದ ಬಣ್ಣ ಇರ್ತದೆ, ಹರಳೆ ಇರ್ತದೆ. ಯಾಕಂದ್ರೆ ಬಿಳಿ ಆಗಬೇಕಿದ್ರೆ ಅದಕ್ಕೆ ಕೆಮಿಕಲ್ ಬಿಳಿ ಆಗ್ಬೇಕಾದ್ರೆ ಕೆಮಿಕಲ್ ಹಾಕ್ಬೇಕು. ಈಗ ಇಲ್ಲೆಲ್ಲಿಂದ ತರಿಸ್ತೀರಿ ನಿಮಗೆ ಪ್ರತಿ ವಾರ ಅಲ್ಲಿಂದ ಹೇಗೆ ನೀವು ತರಿಸುವಂತ ವ್ಯವಸ್ಥೆ? ಅದು ಕೆಲವು ವಿಯರಲ್ಲಿ ತರಿಸ್ತೇವೆ, ಕೆಲವು ಬಸ್ಸುಗಳಲ್ಲಿ ತರಿಸ್ತೇವೆ. ನೈಟ್ ರಾತ್ರಿ ಬಸ್ಸುಗಳಿವೆ ಕೆಲವು, ಈಗ ಜಮಖಂಡಿ ಮತ್ತೆ ಮುದೋಳ ಅವರದ್ದೆಲ್ಲ ಬಸ್ ಅಲ್ಲಿ ಬರ್ತದೆ, ಗಣೇಶ್ ಟ್ರಾವೆಲ್ಸ್ ಅಲ್ಲಿ ಬರ್ತದೆ. ಅಲ್ಲಿಂದ ಹಾಗೆ ಚುಕ್ಕು ತರಿಸ್ತೇವೆ. ಈ ಸಲ ಈಗ ಇದು ಜಮಖಂಡಿಯಿಂದ ಪವನ್ ದೇಸಾಯಿ ಅಂತ ಅವ್ರು ದ್ರಾಕ್ಷಿ ತೋಟ ಉಂಟು, ಅವ್ರದ್ದು ದ್ರಾಕ್ಷಿ ಮಾಡ್ತಾರೆ, ದ್ರಾಕ್ಷಿ ಕಳಿಸಿದ್ದಾರೆ. ಈಗ 2 ಸಲ ಬಂತು ನಾವು, ಮುಗಿಯುತ್ತೆ ದ್ರಾಕ್ಷಿ. ದ್ರಾಕ್ಷಿ ಅಂದ್ರೆ ಇದು ಹಸಿ ದ್ರಾಕ್ಷಿ, ಒಣ ದ್ರಾಕ್ಷಿ ಅವರೇ ಕಳಿಸ್ತಾರೆ. ಅದು ಏನು ಯಾವುದೇ ಕೆಮಿಕಲ್ ಹಾಕಿದ್ರೆ ಒಣಗಿಸ್ತಾರೆ, ಅದನ್ನು ಕಳಿಸ್ತಾರೆ, ಅದು ನಿರಂತರ ಬರ್ತದೆ. ಇದು ಕೆಮಿಕಲ್ ಹಾಕಿದ್ರೆ ದ್ರಾಕ್ಷಿ ಬೆಳೆದು ದ್ರಾಕ್ಷಿಯನ್ನು ಕಳಿಸಿದ್ದಾರೆ. ನಮ್ಮ ಗ್ರಾಹಕರಿಗೆ ದ್ರಾಕ್ಷಿಯನ್ನು ಕೊಟ್ಟಿದ್ದೇವೆ ನಾವೀಗ. ಮತ್ತೆ ಚುಕ್ಕು ಬರ್ತದೆ, ಚುಕ್ಕು ನಿರಂತರ ಅದು ಇರುವಾಗ ಒಂದು 2-4 ತಿಂಗಳು ಜನವರಿಯಿಂದ ಸ್ಟಾರ್ಟ್ ಆಗಿ ಸಾಧಾರಣ ಮಾರ್ಚ್ವರೆಗೆ ಬರ್ತದೆ ಚುಕ್ಕು. ಒಳ್ಳೇದಿರ್ತದೆ, ಗ್ರಾಹಕರು ತುಂಬ ಜನ ಕೇಳ್ತಾರೆ. ತರಕಾರಿ ಇಂಥದ್ದೆಲ್ಲ ಸಾಗಾಟದಲ್ಲಿ ಏನಾದರೂ ಕೂಡ ನಷ್ಟ ಅಥವಾ? ಹಾಂ, ಒಮ್ಮೊಮ್ಮೆ ಆಗ್ತದೆ, ಒಮ್ಮೊಮ್ಮೆ ಡ್ಯಾಮೇಜ್ ಸ್ವಲ್ಪ ಆಗ್ತದೆ, ಭಾರಿ ಕಡಿಮೆ, ಒಮ್ಮೊಮ್ಮೆ ಕಡಿಮೆ. ಈ ಟೊಮೆಟೊ ಎಲ್ಲ ಬರುವಾಗ ಬಜ್ಜಿಯಾಗಿ ಗುಜ್ಜಿಯಾಗಿ ಎಲ್ಲ ಇದೆ ಬಸ್ಸಲ್ಲಿ, ಜಾಗ್ರತೆ ಮಾಡ್ಲಿಕ್ಕೆ ಹೇಳ್ತೇವೆ. ಮತ್ತೆ ಸರಿ ಕೊಳೆಯುವಂಥದ್ದೇನಾದರೂ? ಕೊಳೆಯುವಂಥದ್ದೇನಿಲ್ಲ. ಆ ಟೊಮೆಟೊವನ್ನು ಸಾವಯವ ಟೊಮೆಟೊ ಇಟ್ಟರೆ ಮನೆಯಲ್ಲಿ ಕೊಂಡೋಗಿ ಇಟ್ಟರೆ 1 ತಿಂಗಳಾದರೂ ಏನಾಗೋದಿಲ್ಲ, ಹಾಗಿರ್ತದೆ. ಅಷ್ಟು ಕೂಡ ಇದಾಗಿದೆ ಅಂದ್ರೆ ಮತ್ತೆ ವಾತಾವರಣದ ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರೋದು ಸ್ವಲ್ಪ ಹಾಳಾಗ್ತದೆ. ಇಲ್ಲದ್ರೆ ಏನಾಗುತ್ತೆ, ನಮ್ಮಲ್ಲಿ ಒಂದು 2 ತಿಂಗಳು ಉಳಿದದುಂಟು, ಉಳಿತದೆ, ಈಗಲೂ ಉಳಿತದೆ. ನಮ್ಮೊಮ್ಮೆ ಉಳಿದರೆ ನಾನು ಇಡ್ತೇವೆ ಮನೆಯಲ್ಲಿ, ಹಾಗಿರ್ತದೆ. ಈ ಸಾವಯವದಿಂದಲೇ ಮಾಡಿದ್ದಾರೆ ಅಂತ ಹೇಳಿ ನೀವು ಹೇಗೆ ಇದನ್ನ? ಇಲ್ಲ, ಅದು ನಮ್ಗೆ ಅಷ್ಟು ಅವರಲ್ಲಿ ಕ್ಲೋಸ್ ಇದೆ, ನಾವು ಹೋಗ್ತೇವೆ ವರ್ಷಕ್ಕೊಮ್ಮೆ ಹೋಗಿ ಅವರಲ್ಲಿ ಅವರ ಮನೆಯಲ್ಲಿ ಉಳಿತೇವೆ. ಮತ್ತೆ ಆ ಮಾನಸಿಕತೆ, ಅವರ ಮಾನಸಿಕತೆ ನಮಗೆ ಈ ಸಾವಯವದ ಮಾನಸಿಕತೆ ಗೊತ್ತಾಗ್ತದೆ ನಮಗೆ. ನಾವು ಅವರನ್ನು ತಿಳ್ಕೊಳ್ತೇವೆ, ಅವರ ಮಾತು ಆ ಇದರಲ್ಲಿ ಗೊತ್ತಾಗ್ತದೆ ಸಾಧಾರಣ ಸಾವಯವ ಮಾಡೋರು ಹೇಗಿರ್ತಾರೆ ಅಂತ. ಈ ಸಾವಯವ ಕೃಷಿಯಲ್ಲಿ ನೀವೇನೆಲ್ಲ ಬೆಳೆಸ್ತಾರೆ? ಇದರಲ್ಲಿ ನೀವು ಬೆಳೆಸ್ತಾ ಇರುವಂತಹ ತರಕಾರಿ ಅಥವಾ ಹಣ್ಣು ಹಂಪಲು ಏನು? ನಮ್ಮ ಹತ್ರ ಮಾವಿನ ಕಸಿ, ಒಂದು 10 ನಮೂನೆ ಕಸು ಮಾವಿನ ಗಿಡ ಇದೆ, ಆದ್ರೆ ಮಾತ್ರ ಈಗ ಸರಿಯಾಗಿ ಆಗ್ತಾ ಇಲ್ಲ, ಅದು ಏನ ಅದು ನೋಡ್ಬೇಕು. ಮತ್ತೆ ಮಂಗಗಳ ಕಾಟ ತುಂಬಾ, ಮತ್ತೆ ಚುಕ್ಕು ಇದೆ, 15 ಚುಕ್ಕಿನ ಗಿಡ ತೆಂಗಿನ ತೋಟದಲ್ಲಿ. ಪೇರಳೆ ಒಂದು 60 ಪೇರಳೆ ಮರ ಇತ್ತು, ನನಗೆ ತುಂಬಾ ಪೇರಳೆ ಆಗ್ತಿತ್ತು ಲೋಕಲ್, ಈಗ ಸಿಗ್ತಾ ಇಲ್ಲ ಪೇರಳೆಯೇ ಸಿಗ್ತಾ ಇಲ್ಲ. ಮಂಗಗಳು ಠಿಕಾಣಿ ಅಲ್ಲೇ ಹೊಡಿ, ನಮಗೆ ಸಿಗ್ತಾ ಇಲ್ಲ. ಚುಕ್ಕು ಮೊದಲು ಮುಟ್ತಿರ್ಲಿಲ್ಲ, ಆದ್ರೆ ಈಗ ಚುಕ್ಕನ್ನು ಕಾಯಿಯನ್ನು ಕೊಯ್ದು ಕಚ್ಚಿ ಬಿಸಾಡ್ತಾ ಇದ್ದೇವೆ. ಅಂತ ಹೇಳಿದ್ರೆ ಹಣ್ಣಿಗೆ ಮಂಗಗಳ ಕಾಟ ಜೋರು, ಹಣ್ಣುಗಳಿಗೆ ಮಂಗಗಳ ಕಾಟ ಬೇರೆ ತುಂಬಾ ಉಂಟು. ಈಗ ಏನು ಮಾಡಿದ್ದೇವೆ ಅಂದ್ರೆ, ಒಬ್ರು ಈ ತೆಂಗಿನ ತೋಟದಲ್ಲಿ ಜೇನು ಸಾಕಾಣಿಕೆಗೆ ಒಂದು 50 ಪೆಟ್ಟಿಗೆ ತಂದು ಇಟ್ಟಿದ್ದಾರೆ, ಜೇನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಅದು ಬೇರೆ ತಂದು ಇಟ್ಟದ್ದು, ಅವರೇ ನೋಡಿಕೊಳ್ಳುದು, ನಾವೇನು ನೋಡ್ಲಿಕ್ಕಿಲ್ಲ. ಈಗ ತರಕಾರಿ ಏನೆಲ್ಲ ಮಾಡ್ತೀರಿ ನೀವು? ತರಕಾರಿ ನಾನು ಅದೇ ಸೌತೆ, ಆಯಾ ಟೈಮಲ್ಲಿ ಏನಾಗ್ತದೆ, ಮುಳ್ಳು ಸೌತೆ, ಬೆಂಡೆ, ಹಲಸಂಡೆ ಇಂಥದ್ದೆಲ್ಲ ಮಾಡ್ತೇನೆ. ಸುಮಾರು ಎಷ್ಟು ಜಾಗದಲ್ಲಿ ಮಾಡ್ತಾ ಇದ್ದೀರಿ? ನಾವು 10 ಸೆನ್ಸ್ ಜಾಗದಲ್ಲಿ ಮಾಡೋ, ಅಷ್ಟೇ ಮಾಡೋ. ಅಂದ್ರೆ ನಿಮಗೆ ಬೇಕಾದಷ್ಟು ಅಲ್ಲದೆ ಸ್ವಲ್ಪ ಅದೇ ಮಾರಾಟಕ್ಕೆ ಸ್ವಲ್ಪ ಎಲ್ಲ ಅಷ್ಟೇ ಸಿಗ್ತದೆ. ಆದ್ರೆ ನಿಮ್ದು ಮುಖ್ಯವಾಗಿ ಬೇರೆ ಕಡೆಯಿಂದ ತಂದು ಮಾರಾಟ ಮಾಡೋದು? ಹೌದು, ಅದೇ ಜಾಸ್ತಿ ಮಾರುತ್ತೆ. ಮತ್ತೆ ನಮ್ಮ ಇಲ್ಲಿಯೂ ಲೋಕಲ್ ಅಲ್ಲಿಯೂ ಸಾವಯವದಲ್ಲಿ ಬೆಳೆಯವರಿದ್ದಾರೆ, ಅವರಿಂದ ತಂದು ಮಾರಾಟ ಮಾಡ್ತೇವೆ. ನೀವು ಸಾವಯವ ಕೃಷಿಗೆ ಏನು ಗೊಬ್ಬರವನ್ನು ಕೊಡ್ತೀರಿ? ನಾವು ಹಟ್ಟಿ ಗೊಬ್ಬರವನ್ನೇ ಮಾತ್ರ ಕೊಡೋದು. ಹಟ್ಟಿ ಗೊಬ್ಬರ ಕೊಡ್ತೇವೆ, ಮತ್ತೆ ಒಮ್ಮೊಮ್ಮೆ ಇದು ಹರಳಿಂಡಿ ಹಾಕ್ತೇವೆ. ಹಟ್ಟಿ ಗೊಬ್ಬರ ಮಾಡ್ಲಿಕ್ಕೆ ನೀವು ಬೇರೆ ಕಡೆ? ಹಟ್ಟಿ ಗೊಬ್ಬರ ಹೇಗೆ ಅಂದ್ರೆ, ನಾವು ಈಗ ಏನ್ ಮಾಡ್ತೇವೆ, ನಮ್ಮ ಹತ್ರ ಸ್ಲರಿ ಗೋಬರ್ ಗ್ಯಾಸ್ ಇದೆ, ಸ್ಲರಿ ಬರುತ್ತೆ. ನನ್ನ ಹತ್ರ ದೇಶೀಯ ದನಗಳು 4 ಇವೆ, ದನ ಕರು ಅಂತೇಳಿ ನನ್ನ ಹತ್ರ 9 ಜಾನುವಾರುಗಳಿವೆ, ಹೋರಿ ಕರು ಎಲ್ಲ ಇದ್ದು. ಸರಿ, ಅದರಲ್ಲಿ ಸ್ಲರಿ ಬರ್ತದಲ್ಲ, ನನಗೆ ಈ ಜನಗಳು ಸರಿ ಸಿಗ್ತಿರಲಿಲ್ಲ, ಈಗ ತರಗೆಲೆ ಎಲ್ಲ ತಂದು ಸ್ಟಾಕ್ ಮಾಡ್ಲಿಕ್ಕೆ ಎಲ್ಲ ಕಷ್ಟ ಆಗ್ತಿತ್ತು. ಅದಕ್ಕೆ ಏನ್ ಮಾಡಿದಂತ್ರೆ, ಈಗ ನಾನು ಕೇರಳ, ಇದರಿಂದ ಕೇರಳದಲ್ಲಿ ಇದು ಸಿಗ್ತದೆ, ಈ ತೆಂಗಿನ ಸಿಪ್ಪೆಯ ಕೂರಿನ ಹುಡಿ, ಅದು ಲೋಡ್ ತರಿಸ್ತೇನೆ. ಶುರು 16,000 ಇತ್ತು, ಈಗ 20-22,000 ಆಗಿದೆ. ಅದು ತಂದರೆ ಒಂದು 2 ವರ್ಷಕ್ಕೆ 1-3 ಲೋಡ್ ತಂದರೆ ಅದರ ಗೊಬ್ಬರ ಮಾಡಿ ನಮ್ಮ ಅಡಿಕೆ ತೋಟಕ್ಕೆ. ಮತ್ತೆ ಅದನ್ನು ಗೊಬ್ಬರ ಹೇಗೆ ಮಾಡೋದು? ಅದನ್ನು ಸ್ಲರಿ ಬರ್ತದಲ್ಲ, ಸ್ಲರಿ ಬಂದದ್ದನ್ನು ರಾಶಿ ಮಾಡುದು, ಇದನ್ನು ಸ್ವಲ್ಪ ಹಾಕುದು, ಸ್ಲರಿ ಹಾಕುದು, ಬಿಡುದು, ಅದಕ್ಕೆ ಹೋಗುವ ಹಾಗೆ ಮಾಡಿದ್ದೇನೆ. ದಿನ 2 ದಿನಕ್ಕೊಮ್ಮೆ ಹಾಗೆ ಇದನ್ನು ಸೆಪ್ಪನ್ನು ಹಾಕ್ತಾ ಇರ್ತೇನೆ. ಅದು ಗೊಬ್ಬರ ಆಗ್ತದೆ, ಒಂದು 6 ತಿಂಗಳು ಒಳ್ಳೆ ಗೊಬ್ಬರ ಆಗ್ತದೆ. ಅದರಿಂದಲೂ ಕಾಂಪೋಸ್ಟ್ ಗೊಬ್ಬರ ಇದು ಮಾಡ್ಲಿಕ್ಕೆ ಆಗ್ತದೆ. ಅದನ್ನು ಕಾಂಪೋಸ್ಟ್ ಮಾಡಿದ್ರೆ ಮತ್ತೆ ಒಳ್ಳೇದಾಗ್ತದೆ. ಅದನ್ನು ಹಾಗೆ ಮಾಡಿ ಹಾಕ್ತೇವೆ ಗಿಡ, ಹಾಗೆ ಹಾಕ್ಲಿಕ್ಕೆ ಆಗ್ತದೆ ಅಲ್ಲ. ಅದನ್ನು ಆಮೇಲೆ ತೆಗೆದು ತೋಟಗಳಿಗೆ ಅಥವಾ ಇದಕ್ಕೆಲ್ಲ ಹಾಕ್ತೇವೆ, ತರಕಾರಿಗೆಲ್ಲ. ಈಗ ದನ ಸಾಕ್ತೀರಿ ಹೇಳಿದ್ರಿ, ಯಾವ್ದೆಲ್ಲ ದನ ಸಾಕ್ತೀರಿ? ನಮ್ದು ಈಗ ಇದು ಯಾವ್ದು, ಈ ಮಲೆನಾಡ್ ಗಿಡದಿಂದ ಆದ್ದು ಇನ್ಸಾಮಿನೇಷನ್ ಕೊಟ್ಟು 2 ಅಲ್ಲ, ಅದು ಸುರಿಗೆ ನನ್ನ ಹತ್ರ ಒಂದು ಹೋರಿ ಇತ್ತು, ಯಾವುದು ಸಾಯಿವಾಲ್, ಅದಕ್ಕೆ ಬಿದ್ದ 2 ದನಗಳಿವೆ. ಅದಕ್ಕೆ ಈಗ ಇದು ಕೊಡ್ತೇವೆ, ಯಾವುದು ಸಾಯಿವಾಲಿಗೆ ಸಾಯಿವಾಲೆ ಕೊಡ್ತೇವೆ, ಮಲೆನಾಡ ಗಿಡ್ಡಕ್ಕೆ ಮಲೆನಾಡ ಗಿಡ್ಡವನ್ನೇ ಕೊಟ್ಟು ಇದು ಮಾಡ್ತೇವೆ, ದನ ಇದು ಮಾಡ್ತೇವೆ. ಈಗ ಮಲೆನಾಡ ಗಿಡ್ಡ ಮತ್ತು ಸಾಯಿವಾಲ್ ಸಾಕ್ಲಿಕ್ಕೆ ನಿಮಗೆ ಕಷ್ಟ ಆಗ್ಲಿಲ್ವಾ? ಕಷ್ಟ ಆಗ್ತದೆ, ಈಗ ಬೇಡ ಕಾಣ್ತದೆ ಅಂದ್ರೆ ಈಗ ಸ್ವಲ್ಪ ಆರೋಗ್ಯದ ಬಗ್ಗೆ ಸಮಸ್ಯೆ ಆಗಿದೆ, ಕಾಲು ನೋವು ಎಲ್ಲ ಉಂಟು. ಆದ್ರೂ ಈಗ ಇಷ್ಟ ಮಾಡುವಷ್ಟು ದಿನ ಮಾಡುವ. ಅದು ಸರಿ. ಈಗ ಇದೆರಡನ್ನ ದನವನ್ನು ಸಾಕಬೇಕು ಅಂತ ನಿಮ್ಗೆ ಹೇಗೆ ಮಲೆನಾಡು ಗಿಡ್ಡ ನೀವು? ನನಗೆ ದೇಶೀಯ ದನಗಳೇ ಬೇಕು ಅಂತ, HF ಜರ್ಸಿ ಅಂದ್ರೆ ನಮ್ಗೆ ಮೊದ್ಲಿಂದ ಅದೊಂದು ಇತ್ತು. ಎಂತಂದ್ರೆ HF ಜರ್ಸಿಗಳು ದನಗಳಲ್ಲ ಅದು, ಹಾಗೆ ಅದಂದ್ರೆ ಮನಸ್ಸಿಗೆ ಹಿತ ಇಲ್ಲ. ಇಲ್ಲ, ಅದು ಸರಿಯಾದ್ದಲ್ಲ, ಅದ್ರ ಹಾಲು ಒಳ್ಳೇದಲ್ಲ ಅಂತ. ಆದ್ರೆ ಹಾಲು ಇದರಲ್ಲಿ ಎಷ್ಟು ಸಿಗ್ತದೆ ನಿಮ್ಗೆ? ಇದರಲ್ಲಿ ಸಿಗ್ತದೆ ಒಂದು ಸಾಯಿವಾಲಲ್ಲಿ ನನಗೆ ಒಂದು ದಿನಕ್ಕೆ ಒಂದು ಸುರು ಕರು ಹಾಕಿದಾಗ ಒಂದು 6-7 ಲೀಟರ್ ಎಲ್ಲ ಸಿಗ್ತದೆ 2 ಹೊತ್ತು. ಮಲೆನಾಡು ಗಿಡ್ಡ ಒಂದು, ಈಗ ಮಲೆನಾಡು ಗಿಡ್ಡ ಉಂಟು, ಅದು ಬೆಳಿಗ್ಗೆ 1.25 ಲೀಟರ್, ಸಂಜೆ 1.25 ಲೀಟರ್ ಕೊಡ್ತದೆ. ಸರಿ. ಇದಕ್ಕೆ ಬೇಡಿಕೆ ಬೇಕಾದಷ್ಟು ಉಂಟು ಹಾಲಿಗೆ? ಹಾಲು ನಮ್ಮದು ಹೋಗ್ತದೆ, ಮಂಗಳೂರಲ್ಲಿ ನಾವು ನಮ್ಮ ಗ್ರಾಹಕರಿದ್ದಾರೆ ಅವರಿಗೆ ತಂದು ಕೊಡ್ತೇವೆ. ಮತ್ತೆ ಹಾಲು ಜಾಸ್ತಿ ಆದ್ರೆ ನಾವು ಇದು ಮಜ್ಜಿಗೆ ಮಾಡ್ತೇವೆ, ಬೆಣ್ಣೆ ಮಾಡಿ ತುಪ್ಪ ಮಾಡ್ತೇವೆ, ತುಪ್ಪ ಮಾಡಿ ತುಪ್ಪ ನಮಗೆ ಬೇಕು, ಉಳಿದದ್ದು ಹೆಚ್ಚಾಗಿದ್ದನ್ನು ಮಾರಾಟ ಮಾಡ್ತೀವಿ. ಈಗ ಈ ದನಗಳನ್ನು ಸಾಕಲಿಕ್ಕೆ ವಿಶೇಷವಾದಂಥ ಕಾಳಜಿ ಏನಾದರೂ ಬೇಕಾಗ್ತದೆ? ವಿಶೇಷ ಕಾಳಜಿ ಏನಿಲ್ಲ, ಮಾಮೂಲಿ ಮಾಮೂಲಲ್ಲಿ ಸಹ ಇದೇ ಇರುತ್ತೆ, ಅದೇ ಥರ ಸಾಕುವಂಥ. ಹೌದು, ಅಂಥದ್ದು ಇದೆ ಅಂತ ಇದೇನಿಲ್ಲ. ಹಾಗೆ ಹೇಳಿದ್ರೆ ನೀವು HF ಜರ್ಸಿಗಳಿಗೆ ಮದ್ದುಗಳು ಬೇಕು, ಗೋ ಡಾಕ್ಟರ್ಗಳು ಬೇಕಾಗ್ತದೆ, ಇದಕ್ಕೆ ಹಾಗೇನಿಲ್ಲ. ಮತ್ತು ನಾವು ಪಾರಂಪರೆ ನಮ್ಮ ತಂದೆ ಕೂಡ ಈ ದನಗಳಿಗೆ ಮದ್ದೆಲ್ಲ ಕೊಡ್ತಿದ್ರು. ನಾನು ಹಾಗೆ ಸ್ವಲ್ಪ ಏನು ಹುಷಾರಿಲ್ಲ ಅಂತಾದ್ರೆ ಆ ನಾಟಿ ಮದ್ದುಗಳನ್ನು ಹಾಕಿ ಕೂಡಲೇ ಮಾಡಿ ಕೊಡ್ತೇನೆ, ಸರಿ ಆಗ್ತದೆ. ಸರಿ, ಕೆಲವು ಸರ್ತಿ ಬೇಕಾಗ್ತದೆ, ಯಾರು ಡಾಕ್ಟ್ರು ವೆಟರ್ನರಿ ಡಾಕ್ಟರನ್ನು ಕರೆಸಬೇಕಾಗ್ತದೆ. ಅಂತ ಹೇಳಿದ್ರೆ ದನ ಸಾಕಾಣಿಕೆ ಅನ್ನೋದು ಮೊದಲಿನಷ್ಟಿನ ಸುಲಭ ಅಲ್ಲ ಅಂತ. ಸುಲಭ ಅಲ್ಲ ಈಗ, ಯಾಕೆಂದ್ರೆ ಈಗ ಮೇವುಗಳೆಲ್ಲ ಭಾರಿ ಕಷ್ಟ ಆಗಿದೆ, ಹಸಿ ಮೇವು ಇಲ್ಲ, ಈಗ ಬರುವುದಿಲ್ಲ ಈಗ ಮೊದಲಾಗಿ. ಹಾಗೆ ಮತ್ತೆ ಹುಲ್ಲಿಗೆ ರೇಟ್ ಜಾಸ್ತಿ, ಹುಲ್ಲು ಕೂಡ ನಾವು ಸಾವಯವೇ ತಂದು ಕೊಡುದು ಅವುಗಳಿಗೆ. ಎಲ್ಲಿಂದ ತರಿಸ್ತೀರಿ? ಅದು ಇಲ್ಲೇ ಲೋಕಲಲ್ಲಿ ನಮ್ಮ ಅಕ್ಕಿ ಎಲ್ಲ ಮಾಡುವವರಿದ್ದಾರೆ, ಅವ್ರ ಹತ್ರ ಹುಲ್ಲು ತರ್ತೇವೆ, ನಮಗೆ ಅಕ್ಕಿ ಮಾಡಿ ಕೊಡ್ತಾರೆ. ಅಕ್ಕಿ ನಾವೇ ಅಕ್ಕಿ ಒಟ್ಟಿಗೆ ಒಂದು 7 ಎಕರೆ ಜಾಗದಲ್ಲಿ ಮೊದಲು ಮಾಡ್ತಿದ್ದೇವೆ, ನಾವೊಂದು 2-3 ಜನ ಸೇರಿ. ಆಮೇಲೆ ಕಾರಣಾಂತರ ನಮ್ಮ ಆರೋಗ್ಯ, ಅದು ದಿನ ಹೋಗ್ಬೇಕು ನೋಡ್ಬೇಕು, ನಮ್ಗೆ ಕಷ್ಟ ಆಯ್ತು, ಆಗಲಿಲ್ಲ, ಮತ್ತೆ ಬಿಟ್ಟು ಬಿಟ್ಟೇವೆ. ನಮ್ಮ ಹತ್ರವೂ ಗದ್ದೆ ಇತ್ತು, ನಾವು ಸಹ ಅಕ್ಕಿ ಸ್ವಂತ ಮಾಡ್ತಿದ್ದೆ, ಸಾವಯವದಲ್ಲೇ ನಾನು ಮಾಡ್ತಿದ್ದೆ ಮೊದಲಿಂದ, ಮನೆ ಖರ್ಚಿಗೆ ಕೂಡ. ನಮ್ಮ ಅಡಿಗೆ ಮನೆಯನ್ನೇ ನಾವು ಸಾವಯವ, ನಾವು ಹೊರಗಿದ್ದು ಬೇರೆ ಯಾವುದೇ ತರಕಾರಿ ಯಾವುದೇ ತರೋದಿಲ್ಲ ನಮಗೆ. ಅಂಥದ್ದು ಈಗ ಬಟಾಟೆ ಸಿಕ್ಕಿದ್ರೆ ಸಾವಯವದಲ್ಲಿ ಸಿಕ್ಕಿದ್ರೆ ಮಾತ್ರ, ಇಲ್ಲ ಬಟಾಟೆ ತಿನ್ನುವುದಿಲ್ಲ, ನೀರುಳ್ಳಿ ತಿನ್ನುವುದಿಲ್ಲ, ಸಾವಯವದಲ್ಲಿ ಸಿಕ್ಕಿದ್ರೆ ತಿಂತೇವೆ. ಹಾಗೆ ನಾವು ಆ ಇದಕ್ಕೆ ಹೋಗಿ ಹೋಗಿದೆ ನಮ್ಮ ಮನೆ ಕೂಡ. ನಾವು ಮೈದಾ ತರೋದಿಲ್ಲ, ಸಕ್ಕರೆ ತರೋದಿಲ್ಲ, ಅದೆಲ್ಲ ಹಾಗೆ ಎಲ್ಲ ಬೆಲ್ಲದಲ್ಲಿ ಮಾಡ್ತೇವೆ. ಸಕ್ಕರೆ ಉಂಟು, ಬ್ರೌನ್ ಸಕ್ಕರೆ ಉಂಟು. ಈಗ ಇವರು ಇದು ಮಾಡಿದ್ದಾರೆ, ಇವರಿಗೆ ಸ್ವಲ್ಪ ಮಾರ್ಕೆಟ್ ನಾವು ಮಾಡ್ತೇನೆ ಹೇಳಿದ್ದೇನೆ, ನೋಡೋ ನಾನು ಬರ್ತೇನೆ ಅಂತ ಹೇಳಿದೆ. ಹೋಗ್ಬೇಕು ಮಾಡಿದ್ರೆ ಹೋಗ್ಲಿಕ್ಕೆ ಆಗಲಿಲ್ಲ, ಅದೇ ಸಕ್ಕರೆ ಮಾಡಿ ಕಳಿಸಿದ್ದಾರೆ, ಸ್ವಲ್ಪ ಸ್ಯಾಂಪಲ್ ಮಾಡ್ತೇನೆ ಹೇಳಿದ್ದಾರೆ ಅವರು. ಅದರಿಂದ ಮುಂದಿನ ದಿನಗಳಲ್ಲಿ ಬೆಲ್ಲದಿಂದಲೇ ಸಕ್ಕರೆ ಮಾಡುವ ಇದು ವ್ಯವಸ್ಥೆ ಮಾಡಬಹುದು. ಈಗ ಒಟ್ಟಾರೆಗೆ ಇಡೀ ಈ ನೀವು ಮಾರಾಟ ವ್ಯವಸ್ಥೆ ಹೇಗೆ, ಅಂದರೆ ಮಾರಾಟಕ್ಕೆ ಒಳ್ಳೆ ರೀತಿಯಲ್ಲಿ ಗಿರಾಕಿಗಳು ಇದೆಲ್ಲ ಬರ್ತಾ ಇದ್ದಾರ ಹೇಗೆ? ಒಳ್ಳೆ ಈಗ ಒಳ್ಳೆ ಗ್ರಾಹಕಿ ಇದೆ, ಆದರೆ ದೊಡ್ಡ ಮಟ್ಟದಲ್ಲಿ ಅಂತ ಮಾಡಲಿಲ್ಲ. ಅಂದರೆ ನಮ್ಗೆ ಅಷ್ಟು ಮಾಡಲಿಕ್ಕೂ ಟೈಮ್ ಇಲ್ಲ, ನಮಗೂ ಸ್ವಲ್ಪ ತೋಟ ಎಲ್ಲ ಉಂಟು ನೋಡಿಕೊಳ್ಬೇಕು. ವಾರಕ್ಕೊಮ್ಮೆ ಇಲ್ಲಿ ಬರ್ತೇನೆ, ಶುರು ಮಾಡಿದ್ದೇನೆ, ಅದು ಮಾಡ್ತೇವೆ. ಗ್ರಾಹಕರಿದ್ದಾರೆ ತುಂಬ ಜನ ನಮಗೆ. ಅದು ಅವರು ಕೊರೋನಾ ಬಂದ ನಂತರ ಏನಾಯ್ತು ಅಂದರೆ, ಕೊರೋನಾ ಬಂದಾಗ ನಮಗೆ ಹೋಗ್ಲಿಕ್ಕೆಲ್ಲ ಆಚೀಚೆ ಹೋಗ್ಲಿಕ್ಕೆ ಕಷ್ಟ ಆಯ್ತಲ್ಲ, ಆಗ ಈ ವಾಟ್ಸಪ್ ಮೆಸೇಜ್ ಎಲ್ಲ ಹಾಕ್ಲಿಕ್ಕೆ ಶುರು ಮಾಡಿದ್ವಿ, ಹೇಳಿದ್ದೇವೆ ನಾವು ಅವರಿಗೆ. ಅದನ್ನು ಸಾಮಾನುಗಳನ್ನೆಲ್ಲ ಕಟ್ಟುದು, ಮತ್ತೆ ನಮ್ಮ ಹತ್ರ ಇದ್ದ ತರಕಾರಿಗಳನ್ನು ಅವ್ರಿಗೆ ಹಾಕುದು, ಇಲ್ಲಿ ಕೊಡುದು ವಾರದ ಭಾನುವಾರ ಬಂದು. ಮತ್ತು ವಾರದಡಿಯಲ್ಲಿ ಒಮ್ಮೊಮ್ಮೆ ಗುರುವಾರ ಎಲ್ಲ ಬರ್ತಿದ್ದೆವು, ಹಾಲು ತಗೊಂಡು ಬಂದು ಕೆಲವರಿಗೆ ಹಾಲು ಕೊಡ್ತಿದ್ದೆವು, ಕೆಲವು ಸಾಮಾನು ಬೇಕಾದರೆ ಸಾಮಾನು ತಂದು ಕೊಡ್ತಿದ್ದೆವು. ಹಾಗೆ ಈಗ ವಾಟ್ಸಪ್ ಇದು ಹೆಚ್ಚು ಉಂಟು, ತುಂಬಾ ಆಗ್ತಾ ಉಂಟು. ಕೆಲವರು ಹೊಸದು ಮಾಡ್ತಾ ಆಗ್ತಾ ಇದ್ದಾರೆ, ಕೆಲವರು ವಾಟ್ಸಪ್ಪಲ್ಲಿ ಇರ್ತಾರೇನೋ ಇದು ಮಾಡೋದಿಲ್ಲ, ಕೆಲವರು ನಿರಂತರ ತಗೊಳ್ತಾ ಇರ್ತಾರೆ. ಈಗ ಈ ಥರ ಮಾಡಿದ್ರಿಂದ ನಿಮಗೆ ಅನುಕೂಲ ಆಗಿದೆಯಾ? ಹೇಗೆ? ತೊಂದರೆ ಇಲ್ಲ, ಒಂದು ಟೈಮ್ ಹೋಗ್ತದೆ. ನಾವೊಂದು ಸಾವಯವದ ಇದ್ದಿದ್ದಕ್ಕೆ ಗ್ರಾಹಕನಿಗೆ ಒಂದು ಸಾವಯವ ಸಿಗ್ತದೆ, ನಮ್ಮ ರೈತ ಬೆಳೆದ ಸಾವಯವ ಬೆಳೆದವನಿಗೆ ಒಂದು ಮಾರಾಟ ಆದಾಗ ಆಗ್ತದೆ. ರೇಟು ಕೂಡ ಈಗ ರೇಟು ಒಳ್ಳೆ ಒಳ್ಳೆ ರೇಟ್ ಬರ ಅಂದರೆ ಏನಾಗಿದೆ ಗೊತ್ತುಂಟ, ಗ್ರಾಹಕನಿಗೂ ಸಾವಯವ ಅಂದ್ಗಳು ಅದು ಭಾರಿ ಮಾರ್ರೆ, ಅದು ದುಬಾರಿ ಅಂತ ಆಗಿದೆ. ಅಂಥ ದುಬಾರಿ ನಾವು ಅಂತಕ್ಕೆ ಹೋಗುವುದಿಲ್ಲ. ನಾವು ರೈತನಿಗೆ ಒಂದು ಸ್ವಲ್ಪ ಜಾಸ್ತಿ ಅವನು ಹೇಳಿದ್ದನ್ನು ಕೊಡ್ತೇವೆ, ಸ್ವಲ್ಪ ಇಟ್ಟುಕೊಂಡು ಮಾರಾಟ ಮಾಡ್ತೇವೆ. ನೂರ ಒಂದು 40%, ಕೆಲವು 30-40% ಜಾಸ್ತಿ ಇರ್ತದೆ, ಬಾಕಿ ಉಳಿದದಕ್ಕಿಂತ. ಆದರೆ ವಸ್ತುಗಳು ಹಾಗಿರ್ತವೆ. ಈಗ ನಮ್ಮಲ್ಲಿ ಗೋಧಿ ಹುಡಿದೆ, ಅದು ನಾಟಿ ಗೋಧಿ ಇದ್ದು ಒಳ್ಳೆ ಚಪಾತಿಗೆಲ್ಲ ಒಳ್ಳೇದಾಗ್ತದೆ. ಮತ್ತು ಈ ಜವೆ ಗೋಧಿ ಇದೆ, ಅದೆಲ್ಲ ಕೆಲವರಿಗೆ ಆರೋಗ್ಯಕ್ಕೆ ಎಲ್ಲ ಕೊಂಡೋಗಿ ಗೊತ್ತಾಗಿದೆ ತಿಂದು. ಈಗ ನಿಮ್ಮದೇ ಆದಂಥ ಗ್ರಾಹಕರು ಇದ್ದಾರೆ ಅವರು ಹೇಳಿದಾಗ ನೀವು ಹೇಳಿದ್ದನ್ನು ತರಿಸಿಕೊಡ್ತೀರಾ? ಹೇಗೆ? ಹಾಂ, ಕೆಲವು ಸಿಕ್ಕಿದ್ದನ್ನು ತರಿಸಿಕೊಡ್ತೇವೆ, ಪ್ರಯತ್ನಪಟ್ಟು. ಇಂಥದ್ದು ಬೇಕು, ಇಷ್ಟು ಬೇಕು ಹೇಳಿ ನೋಡಿ. ಈ ಸಲ ನಾನೇನು ಮಾಡಿದೆ ಅಂದರೆ, ನಮಗೆ ಈಗ ಬೆಲ್ಲ ಮಾಡುವಾಗ ಸಂಗನಗೌಡರು ಅವರು ವರ್ಷಕ್ಕೊಮ್ಮೆ ಬೆಲ್ಲ ಮಾಡ್ತಾರೆ, ಹೋಗ್ತೇನೆ ನಾನು ಒಮ್ಮೊಮ್ಮೆ. ಈ ಸಲ ಹೋಗ್ಲಿಕ್ಕಾಗಲಿಲ್ಲ, ಕಾಕಂಬಿ ಬೇಕು ನನಗೆ, ಪಕ್ಕ ನೆನಪಾಯಿತು. ಕಾಕಂಬಿ ಅಂದರೆ, ಕಾಕಂಬಿ ಅಂದರೆ ಬೆಲ್ಲ ಮಾಡುವ ಮೊದಲೇ ಹಂತ ಕ್ಲೀನ್ ಮಾಡಿ ಬಾಣಲೆಯಲ್ಲಿ ಈ ಕಬ್ಬಿನ ಹಾಲನ್ನು ಕುದಿಸಿ ಕ್ಲೀನ್ ಮಾಡಿ ಆ ನಂತರ ಅದಕ್ಕೆ ಲಾಸ್ಟ್ ಹಂತಕ್ಕೆ ಸುಣ್ಣ ಹಾಕ್ತಾರೆ. ಸ್ವಲ್ಪ ಸುಣ್ಣ ಹಾಕುವ ಮೊದಲನೇ ಹಂತದ ನೀರು ಬೆಲ್ಲ ಅಂತ, ಅದಕ್ಕೆ ಕಾಕಂಬಿ ಹೇಳ್ತಾರೆ. ಒಳ್ಳೆ ರುಚಿ ಇರ್ತದೆ ಈ ದೋಸೆಗೆ ಎಲ್ಲ, ಮಕ್ಕಳಿಗೆಲ್ಲ ಒಳ್ಳೇದಾಗ್ತದೆ. ಹಾಗೆ ನನಗೆ ಸ್ವಲ್ಪ ಕಾಕಂಬಿ ಬೇಕು ಹೇಳಿದೆ. ಆಗ ನನಗೆ ಫ್ಲ್ಯಾಶ್ ಆಯ್ತು ಅಂತ ಹೆಂಡತಿ ಹೇಳಿದರು, ಹಾಗಾದರೆ ನಾವು ವಾಟ್ಸಪ್ಪಲ್ಲಿ ಹಾಕುವ, ಯಾರು ಬೇಕು ಅಂತಿದ್ದರೆ ಅವ್ರಿಗೆ ಕೊಡ್ಬೋದಲ್ಲ, ಕೊಡುವ ಅಂತ. ಹಾಗೆ ಹಾಕಿದೆವು ಅದು. ಹಾಗೆ ಹೇಳಿ ಒಂದು 25 liter ತೆಗೆದಿಡ್ಲಿಕ್ಕೆ ಹೇಳಿದೆ, ಹಾಗೆ ಕಳಿಸಿದೆ. ಅದನ್ನೀಗ ಕೆಲವು ಗ್ರಾಹಕರಿಗೆಲ್ಲ ಕೊಟ್ಟೆವು ಇವತ್ತು ಇದರಲ್ಲಿ ಅಂತ ಹೇಳಿದ್ರೆ. ಆ ತರದ ಇದಕ್ಕೂ ಕೂಡ ಮಾರಾಟ ಮಾಡಬಹುದು. ಕೆಲವರು ಈಗ ಮಾಡಬಹುದು, ಹಾಗೂ ಮಾಡಬಹುದು. ಮತ್ತೆ ಕೆಲವರು ಏನಂದ್ರೆ, ಈ ಕ್ಯಾನ್ಸರ್ ರೋಗಿಗಳಿಗೆ ಕಾಕಂಬಿ ಒಳ್ಳೇದು ಅಂತ ಹೇಳ್ತಾರೆ ಡಾಕ್ಟರ್. ಆಗ ನನ್ನ ಹತ್ರ ಕೆಲವರು ಹೇಳಿದ್ರು, ಅವರಿಗೂ ತರಿಸಿಕೊಟ್ಟಿದ್ದೇನೆ ನಾನು ಇದ್ರ ಮೊದಲು, ಒಂದು 2-3 ಜನರಿಗೆ ಕಾಕಂಬಿ. ಅದು ಏನಂದ್ರೆ, ಯಾವಾಗಲೂ ನಿರಂತರ ಈ ಬೆಲ್ಲ ಸಿಕ್ಕಿದಾಗ ಅದು ಸಿಗುವುದಿಲ್ಲ, ಅದು ಈ ಆಲೆಮನೆ ಆದಾಗ ಮಾತ್ರ, ಯಾವುದು ಬೆಲ್ಲ ಮಾಡುವಾಗ ಮಾತ್ರ ಸಿಗುತ್ತದೆ. ಅಂದ್ರೆ ಆಗ ಕುದಿಸಿ ತೆಗೆದಿಡುವಂತದ್ದು ಬೆಲ್ಲ ಆದ್ರೆ ನಿರಂತರ ಸಿಗ್ತದೆ. ಈ ಇದಕ್ಕೆ ಹುಳ ಹುಪ್ಪಟೆಯ ಬಾಧೆಗಳೆಲ್ಲ ಇರುವುದಿಲ್ವಾ? ಯಾವುದು? ಬೆಲ್ಲ ಬೆಲ್ಲ ಆಗಲಿ ಅಥವಾ ಏನಾದರೂ ಕಡೆ ವಸ್ತುಗಳು, ಬೆಲ್ಲ ಒಮ್ಮೊಮ್ಮೆ ಹಾಳಾಗ್ತದೆ, ಇಲ್ಲಿ ಇಲ್ಲ ಹೇಳುದಿಲ್ಲ. ಒಮ್ಮೊಮ್ಮೆ ಸ್ವಲ್ಪ ಪಸೆ ಬರ್ತದೆ, ಇದ ತೂತು ಬೀಳ್ತದೆ, ಇದೆಲ್ಲ ಆಗ್ತದೆ. ಆದ್ರೆ ಅವರು ಅಲ್ಲಿ ಇಟ್ಟುಕೊಂಡು ಅಲ್ಲಿಂದ ಕಳಿಸ್ತಾರೆ, ನಾವು ಬೇಕಾದ ವರ್ಷಕ್ಕೆ ಬೇಕಾದಾಗೆ ಸ್ವಲ್ಪ ಬೇಕಾದಾಗೆ ಕಳಿಸ್ತಾರೆ. ಈ ಅದು ಮಾತ್ರ ಅಲ್ಲ, ಈಗ ನೀವು ಹೇಳಿದ್ರಿ ಗೋಧಿ ಹುಡಿ ಉಂಟು, ರಾಗಿ, ಇದನ್ನೆಲ್ಲ ನೀವು ತಂದು ಮಾರಾಟ ಮಾಡ್ತೀವಿ, ಅದಕ್ಕೆಲ್ಲ ಕೀಟಗಳು ಬೀಳ್ತವೆ. ಕೀಟಗಳು ಬೀಳ್ತವೆ ಒಮ್ಮೆ ಮನೆಯಲ್ಲಿ ಕೀಟಗಳಾಗಿ, ಅದನ್ನು ಕ್ಲೀನ್ ಮಾಡಿ ಬಿಸಿಲಿಗೆ ಹಾಕಿ ಕ್ಲೀನ್ ಮಾಡ್ತೇವೆ ನಾವು. ಅಂದ್ರೆ ನಾವು ಹೇಗೆ ಬೇಕು ಎಷ್ಟು ಬೇಕು ಅಷ್ಟೇ, ಒಂದು 2-3 ವಾರದಲ್ಲಿ ಮುಗಿಯಾಗಿ ತರಿಸ್ತೇವೆ. ಆದ್ರೆ ಕೆಲವು ಸರ್ತಿ ಉಳಿತದೆ ಅಕ್ಕಿ, ಈಗ ಅಕ್ಕಿಗಳಿಗೆಲ್ಲ ಬೇಗ ಬೀಳ್ತದೆ, ಯಾಕೆಂದ್ರೆ ಅದು ಅನ್ಪಾಲಿಶ್, ಪಾಲಿಶ್ ಅಲ್ಲ, ಈ ತೋಡಿನಂಶ ಇರ್ತದೆ, ಬೇಗ ಹುಳ ಬೀಳ್ತದೆ. ಮತ್ತೆ ಜನಗಳಿಗೆ ಹೇಳ್ತೇವೆ, ನೀವು ಹುಳ ಬಿದ್ದರೆ ಹುಳ ಬಿದ್ದಿದೆ ಅಂತ ಹೇಳಬೇಡಿ, ಅದೇನು ತೊಂದರೆ ಇಲ್ಲ, ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ಬಿಸಿಲಿಟ್ಟು ಕ್ಲೀನ್ ಮಾಡಿ ತಿನ್ನಿ. ಅದು ಕೆಲವರಿಗೆ ಸಾವಯವದ ಫುಲ್ಲು ಮಾನಸಿಕತೆ ಇದ್ದವನ ಹುಳ ಎಲ್ಲ, ಅದು ಆ ಹುಳ ಅದರಲ್ಲೇ ಇದ್ದದ್ದಲ್ಲ, ಅದೇನು ತೊಂದರೆ ಇಲ್ಲ. ಹಾಗಾದರೆ ಹುಳ ಇದ್ದದ್ದು ಅದು ಕ್ಲೀನ್, ಅದು ಏನು ವಿಷ ಇಲ್ಲದ್ದು ಅಂತ ಹಾಗೆ ಅವರ ಮನಸ್ಸಿಗೆ ಬಂದು ಬರ್ತದೆ ಬರ್ತದೆ. ಈಗ ನೀವು ಮೊದಲೊಂದು ಸಾವಯವ ಬಳಗವನ್ನ ಮಾಡಿದ್ರಿ? ಹೌದು, ಬಳಗ ಇತ್ತು ಅದರಿಂದ ತರಕಾರಿ ಇದನ್ನೆಲ್ಲ ಮಾರಾಟ ಮಾಡ್ತೀರಿ ಅಂತ ಹೇಳಿದ್ರಿ, ಅದನ್ನ ಈಗ ಕಂಟಿನ್ಯೂ ಮಾಡ್ಲಿಲ್ವ? ಅದು ನಿಂತು ಹೋಯ್ತು ಈಗ. ಯಾಕಾಗಿ? ಅದಂದ್ರೆ ಜನಗಳಿಗೆ, ಅಂದ್ರೆ ನಮ್ಮ ರೈತರು ಕೂಡ ಏನಾದ್ರೂ ಕೆಲವರು ಸಾವಯವಕ್ಕೆ ಅಂದ್ರೆ ಆ ಸಾವಯವಕ್ಕೆ ಬದ್ಧತೆಯಲ್ಲಿ ಆ ಮಾನಸಿಕತೆಯಲ್ಲಿ ಇರುವ ಸಾವಯವದಲ್ಲಿ ಇದ್ದಾನೆ. ಕೆಲವರು ಸಾವಯವದಲ್ಲಿ ಈಗ ಸರ್ಕಾರದ ಯೋಜನೆಗಳಲ್ಲಿ ಏನಾದ್ರು ಸಿಗ್ತದ ಅಂತ ಬರುವವರು ಇರ್ತಾರೆ. ಹಾಗಾಗಿ ಅದೆಲ್ಲ ಸ್ವಲ್ಪ ಇದಾಯ್ತು, ತೊಂದರೆ ಆಯ್ತು. ಹಾಗಿದ್ರೆ ಈಗ ನೀವು ಆ ಇದನ್ನ ಇನ್ನೂ ಈಗ ಆ ಮಾರಾಟ ವ್ಯವಸ್ಥೆಯನ್ನ ಬಿಟ್ಟಿದ್ದೀರಿ? ಈಗ ಯಾವ್ದು ಅಲ್ಲಿದ್ದು ಮಾರಾಟ ವ್ಯವಸ್ಥೆಯನ್ನು ಬಿಟ್ಟಿದ್ದು ಅಂದ್ರೆ ಅದನ್ನು ನನಗೆ ನಡೆಸ್ಲಿಕ್ಕೆ ನೋಡಿಕೊಳ್ಳಿಕ್ಕೆ ಆಗೋದಿಲ್ಲ ಅಂತೇಳಿ ಒಬ್ಬರು ಅಲ್ಲಿ ಅಂಗಡಿಯಲ್ಲಿ ಇದ್ದಳು, ನಾನು ಮಾಡ್ತೇನೆ ಹೇಳಿಲ್ಲ, ಅವಳಿಗೆ ಸಾಮಾನೆಲ್ಲ ಕೊಡ್ತಾ ಇದ್ದೇನೆ ಈಗ, ಸ್ವಲ್ಪ ಮಾಡ್ತಾ ಇದ್ದಾಳೆ ಅವಳು. ಮೊದಲು ಕೂಡ ನೀವು ಸಾವಯವ ಒಂದು ಬಳಗವನ್ನ ಮಾಡಿಕೊಂಡಿದ್ದೀರಿ? ಹೌದು, ಬೇರೆ ಬೇರೆ ಬಳಗಗಳು ಇಡೀ ಕರ್ನಾಟಕದಾದ್ಯಂತ ಈಗಲೂ ಇದೆ. ಇದೆ, ಈಗಲೂ ಇದೆ. ಕರ್ನಾಟಕದಾದ್ಯಂತ ಸಾವಿರಾರು ರೈತರು ಬೇರೆ ಬೇರೆ ಬಳಗಗಳನ್ನು ಮಾಡಿ ಇತ್ತೀಚಿನ ದರಗಳಲ್ಲಿ ಇದ್ದಾರೆ. ಈ ಬಳಗಗಳ ಮಧ್ಯೆ ಎಲ್ಲ ಒಂದೊಂದು ಏನು ಕನೆಕ್ಷನು ಈ ಥರದ ಉಂಟ ಹೇಗೆ? ಇದೆ ಈಗಲೂ ಕನೆಕ್ಷನ್. ಅಂದರೆ ಈಗ ಸಿಗ್ತಾ ಇಲ್ಲ, ಆದರೂ ಉಂಟು. ಎಂತ ಉಂಟು ಅಂದರೆ, ಈಗ ಒಂದು ಸೊಸೈಟಿಯೆಲ್ಲ ಮಾಡಿದರೆ ಅದು ಸರಿಯಾಗಿ ನಡೀಲಿಲ್ಲ. ಹಾಗೆ ಕೆಲವೆಲ್ಲ ಈ ಸುಭಿಕ್ಷ ಅಂತಂದು ಸಾವಯವ ಸೊಸೈಟಿ ಅಂತ ಮಾಡಿದರು, ಅದು ಸರಿ ಬರಲಿಲ್ಲ, ಇನ್ನೂ ಇದಕ್ಕೆ ಬರಲಿಲ್ಲ. ಬೆಂಗಳೂರಲ್ಲಿ ಸ್ವಲ್ಪ ಸ್ವಲ್ಪ ಮಾರಾಟ ಇದೆಲ್ಲ ಉಂಟು. ಮತ್ತು ನಮ್ಮ ಸಾವಯವ ಬಳಗ ಒಮ್ಮೊಮ್ಮೆ ಮೀಟಿಂಗ್ ಎಲ್ಲ ಕರೀತಾರೆ, ಆಗ ಕೆಲವು ರೈತರು ಸಿಗ್ತಾರೆ. ಒಟ್ಟಾರೆ ಈಗ ಸಾವಯವ ತರಕಾರಿ ಅಥವಾ ಗೆಡ್ಡೆ ಗೆಣಸಾಗಲಿ, ಸಾವಯವದ ಬೇರೆ ಬೇರೆ ವಸ್ತುಗಳನ್ನು ಮಾಡುವ ಜನರು ಇಡೀ ಕರ್ನಾಟಕದಾದ್ಯಂತ ಬೇಕಾದಷ್ಟು ಸಿಗ್ತಾರೆ? ಇದ್ದಾರೆ, ಇದ್ದಾರೆ ತುಂಬ. ಸಾವಯವದ ಮಾನಸಿಕತೆಯವರು ತುಂಬ ಜನ ಇದ್ದಾರೆ, ಸಾವಯವ ಬೆಳೆದು ಬೆಳೆಯುವವರು ಇದ್ದಾರೆ. ಈಗ ITBTಯಿಂದ ರಿಟರ್ನ್ ಆದವರು ಕೆಲವರು ಸಾವಯವ ಮಾಡಿ ಬೆಳೀತಾ ಇದ್ದಾರೆ. ಅದು ಕೆಲವ್ರದ್ದು ನಮಗೆ ಗೊತ್ತಾಗೋದಿಲ್ಲ, ಕೆಲವು ಎಲೆಮರೆಯ ಕಾಯಿ ಅಂತ ಹೇಳೋದಿಲ್ಲ. ಹಾಗೆ ಅವರು ಸಾವಯವದಲ್ಲಿ ಬೆಳೀತಾರೆ, ಅವರು ಬೇಕಾದನ್ನು ಮಾಡಿಕೊಳ್ತಾರೆ, ಮಾರಾಟಕ್ಕೆ ಕೆಲವರಿಗೆ ಕೊಡ್ತಾರೆ, ಅವರ ಬೇಕಾದವರಿಗೆ ಕೊಡ್ತಾರೆ. ಅಷ್ಟು ಪಬ್ಲಿಕಲ್ಲಿ ಇರುವುದಿಲ್ಲ ಅಂತ ಹೇಳಿದ್ರೆ, ಸಾವಯವದಲ್ಲಿ ಬೆಳೆದ್ರೂ ಕೂಡ ನಾವು ನಮ್ಮ ಸ್ವಾವಲಂಬನೆಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಉಂಟು. ಒಳ್ಳೆ ತರಕಾರಿ ಬೆಳೀತದೆ ಬೆಳೀತದೆ. ಅಂದರೆ ಆದಷ್ಟು ನಾವು ಈ ನಾಟಿ ಬೀಜಗಳನ್ನು ತಂದು ಮಾಡಬೇಕು. ಮತ್ತೆ ಎರಡನೇ ಹೇಗೆ ಅಂದರೆ, ರಾಸಾಯನಿಕ ಬೀಜ ತಂದು ನಾವು ಸಾವಯವ ಮಾಡ್ತೇನೆ ಹೇಳಿದರೆ ಆಗೋದಿಲ್ಲ, ಅದು ಕೈ ಕೊಡ್ತದೆ. ಸಾವಯವದಲ್ಲೇ ಬೆಳೆದ ಬೀಜಗಳನ್ನು ತಂದು ನಾವು ಸಾವಯವ ಮಾಡಬೇಕು. ಹಾಗಿದ್ರೆ ಮಾತ್ರ ಅದಾಗ್ತದೆ. ಸರಿ, ಅದಕ್ಕೆ ಬೀಜಗಳೆಲ್ಲ ನಿಮಗೆ ಬೇಕಾದಷ್ಟು ಸಿಗುವಂಥದ್ದು? ಕೆಲವು ಸಿಗ್ತದೆ, ಕೆಲವು ನಾವು ನಮ್ಮವರೆಲ್ಲ ಇರ್ತಾರಲ್ಲ, ರಾಮಣ್ಣ ಇದ್ದಾರೆ, ಅವ್ರ ಹತ್ರ ಎಲ್ಲ ಆಚೆ ವಿನಿಮಯ ಮಾಡಿಕೊಳ್ತೇವೆ ಬೇಕಾದಂತಹ ಬೀಜಗಳು. ಈಗ ಯಾರಾದರೂ ಸಾವಯವದವರು ಈ ಥರದ ಒಂದು ಕೃಷಿಯನ್ನು ಮಾಡಬೇಕು ಅಂತ ಕಂಡ್ರೆ ಅಥವಾ ಮಾರಾಟ ವ್ಯವಸ್ಥೆ ಮಾಡಬೇಕು ಅಂತಿದ್ರೆ ನಿಮ್ಮ ಫೋನ್ ನಂಬರ್ ಒಂದ್ಸಲ ಹೇಳ್ಬೋದಾ? ನಂದು 97 40 54 92 89. ಈ ನಂಬರಿಗೆ ಯಾವುದಾದ್ರೂ ವಿಷಯದಲ್ಲಿ ಅವರಿಗೆ ಬೇಕಾದರೆ ಹೇಳು, ಸಂಪರ್ಕಿಸಬಹುದು. ಸಂಪರ್ಕಿಸಬಹುದು. ಒಳ್ಳೆಯದು ನರಸಿಂಹಯ್ಯರೇ. ಮುಖ್ಯವಾಗಿ ಈ ಮಾರಾಟ ವ್ಯವಸ್ಥೆ ಸಾವಯವದ್ದು, ಮತ್ತೆ ನೀವು ಮಾಡ್ತಾ ಇರುವಂತಹ ಸ್ವಲ್ಪ ಸಾವಯವ ತರಕಾರಿಯ ಕೃಷಿಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಂಧುಗಳೇ, ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಸಾವಯವ ವಸ್ತುಗಳ ಮಾರಾಟ ಕುರಿತು ನರಸಿಂಹಮಯ್ಯ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಪಿಎಸ್ ಸೂರ್ಯನಾರಾಯಣ ಭಟ್. ಇದೀಗ ವಾಣಿಜ್ಯ ಪ್ರಕಟಣೆ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ ಔರ್ 60 ವರ್ಷ ಕಿ ಆಯು ಸೇ 3000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕ್ತೆ ಹೈ 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೆ ಜನ್ ಸೇವಾ ಕೇಂದ್ರ ಮೇ ಜಾಯೆ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೆ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್ ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್ ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರ ಜನಿತ್ ಮೇ ಜಾರಿ ರೈತ ಬಾಂಧವರೇ ಇದೀಗ ಕೃಷಿ ಮಾಹಿತಿ ಕೇಳುಗರೇ ಕೈ ತೋಟ ಹಾಗೂ ತಾರಸಿ ತೋಟ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇವತ್ತು ನಾವು ಪಡ್ಕೊಳ್ಳೋಣ ಒಂದು ಕುಟುಂಬ ತಾಜಾ ತರಕಾರಿ ಹಾಗೂ ಹಣ್ಣುಗಳನ್ನು ಪಡೆಯುವುದಕ್ಕೆ ತಮ್ಮ ಮನೆಯ ಆವರಣ ಅಥವಾ ಹಿತ್ತಲಲ್ಲಿ ಬೆಳೆಸುವಂತಹ ತೋಟಕ್ಕೆ ಕೈತೋಟ ಅಂತ ಹೆಸರು ಕೈತೋಟ ಮಾಡುವುದಕ್ಕೆ ಉಪಯೋಗಿಸುವ ಕಾಲ ಹಾಗೂ ಶ್ರಮ ನಮಗೆ ಉತ್ತಮವಾದಂತಹ ಆರೋಗ್ಯವನ್ನು ನೀಡುವುದಲ್ಲದೆ ಸ್ವಲ್ಪ ಮಟ್ಟಿಗೆ ಆದಾಯವನ್ನು ಕೂಡ ನೀಡಬಲ್ಲದು ಪ್ರತಿಯೊಂದು ಮನೆಯು ತನ್ನದೇ ಆದಂತಹ ಒಂದು ಕೈತೋಟವನ್ನು ಹೊಂದಿದರೆ ಎಷ್ಟೊಂದು ಚೆಂದ ಅಲ್ವೇ ಮನೆಯ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಎಲ್ಲ ವಯೋಮಾನದವರು ಒಟ್ಟಾಗಿ ಬೆಳೆಸಿ ಪ್ರೀತಿಸಿ ಕೈತೋಟವನ್ನು ನಿರ್ಮಿಸುವಂತಹದ್ದು ಆ ಮನೆಗೂ ಕೂಡ ಒಂದು ರೀತಿಯ ಶೋಭೆಯನ್ನು ತರುತ್ತದೆ ಕೈತೋಟ ಎನ್ನುವಂತಹದ್ದು ಒಂದು ಕಲೆ ಹೊರಗಿನಿಂದ ಹೆಚ್ಚಿನ ಏನನ್ನೂ ಕೊಂಡು ತರದೆ ಅಡುಗೆ ಮನೆಯ ತ್ಯಾಜ್ಯ ಸಗಣಿ ಗಂಜಲ ಇವುಗಳನ್ನು ಉಪಯೋಗಿಸಿಕೊಂಡು ಅಂದವಾದಂತಹ ಕೈತೋಟದಲ್ಲಿ ಹಣ್ಣು ತರಕಾರಿಯನ್ನು ಬೆಳೆಯಬಹುದು ಕೈತೋಟ ಮಾಡುವುದು ಖುಷಿ ಕೊಡುವಂತಹ ಹವ್ಯಾಸ ಜೊತೆಗೆ ಮನೆ ಮಂದಿಗೆ ತಾಜಾ ತರಕಾರಿ ಮತ್ತು ಹಣ್ಣುಗಳನ್ನು ಸಾವಯವ ಪದ್ಧತಿಯಲ್ಲಿ ಬೆಳೆದು ಒದಗಿಸುವಂತಹ ವಿಧಾನ ಋತುಮಾನಕ್ಕೆ ಅನುಗುಣವಾಗಿ ಬೆಳೆಯ ಆಯ್ಕೆ ಬೆಳೆ ಪರಿವರ್ತನೆ ಮರುಮಡಿಗಳ ನಿರ್ವಹಣೆ ಸರಿಯಾಗಿ ಮಾಡುವುದರ ಮೂಲಕ ಕೈತೋಟದಲ್ಲಿ ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯ ಇದೆ ತಾರಸಿ ತೋಟ ಇನ್ನೊಂದು ರೀತಿಯದ್ದು

200 ಮೀಟರ್ ವ್ಯಾಪ್ತಿಯಲ್ಲಿ ನಡೆಯುವ ಯಾವುದೇ ಕಾರ್ಯಕ್ರಮಗಳು, ಸಭೆ ಸಮಾರಂಭಗಳಿಗೆ ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳಲ್ಲಿ ಅನುಮತಿಯನ್ನು ಪಡೆದುಕೊಳ್ಳುವುದು. ಅನುಮಾನಾಸ್ಪದ ವ್ಯಕ್ತಿಗಳಿಗೆ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಪರೀಕ್ಷಾ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಹೊರಗಿನ ವ್ಯಕ್ತಿಗಳು ಯಾವುದೇ ರೀತಿಯ ಬೆದರಿಕೆ ಒಡ್ಡುವುದನ್ನು ನಿಷೇಧಿಸಿದೆ. ನಿಷೇಧಿತ ಪರೀಕ್ಷಾ ಕೇಂದ್ರದ ಸುತ್ತ ಮೊಬೈಲ್ ಬಳಕೆ ನಿಷೇಧಿಸಿದೆ. ಪರೀಕ್ಷಾ ಗೌಪ್ಯ ಸಾಮಗ್ರಿಗಳನ್ನು ಯಾವುದೇ ಕಾರಣಕ್ಕೂ ಪರೀಕ್ಷಾ ಕೇಂದ್ರದಿಂದ ಹೊರಗಡೆ ತೆಗೆದುಕೊಂಡು ಹೋಗುವುದನ್ನು ನಿಷೇಧಿಸಿದೆ. ಈ ನಿಷೇಧಾಜ್ಞೆ ಆದೇಶವು ನಿಗದಿಪಡಿಸಿದ ಪರೀಕ್ಷಾ ಕೇಂದ್ರದ ವ್ಯಾಪ್ತಿಯ ಸುತ್ತಲೂ ದಿನಾಂಕ 9/3/2023 ದಿನಾಂಕ 29/3/2023 ಪರೀಕ್ಷಾ ಅವಧಿಯಲ್ಲಿ ಪೂರ್ವಾಹ್ನ 9 ಗಂಟೆಯಿಂದ ಅಪರಾಹ್ನ 3 ಗಂಟೆಯವರೆಗೆ ಜಾರಿಯಲ್ಲಿರುತ್ತದೆ. ಪ್ರಕಟಣೆ ಕೇಳಿದಿರಿ ಕೇಳುಗರೆ. ಇದೀಗ ಮೈಸೂರು ಅನಂತಸ್ವಾಮಿಯವರ ಧ್ವನಿಯಲ್ಲಿ ಜಾನಪದ ಗೀತೆ. ಎಲ್ಲ ಕೆಂಚಿ ತಾರೆ, ಎಲ್ಲ ಕೆಂಚಿ ತಾರೆ ನಮ್ಮನೆ ತನಕ ಬಾರೆ. ಎಲ್ಲ ಕೆಂಚಿ ತಾರೆ ನಮ್ಮನೆ ತನಕ ಬಾರೆ. ನೀ ಬಾರದೆ ಹೋದರೆ, ನೀ ಬಾರದೆ ಹೋದರೆ ನಾ ಕೆರೆ ಬಾವಿ ಪಾಲೆ. ಎಲ್ಲ ಕೆಂಚ ಬಾರೋ, ಎಲ್ಲ ಕೆಂಚ ಬಾರೋ ನಮ್ಮನೆ ತನಕ ಬಾರೋ. ನೀ ಬಾರದೆ ಹೋದರೆ, ನೀ ಬಾರದೆ ಹೋದರೆ ನಾನ್ ಕೆರೆ ಬಾವಿ ಪಾಲೆ. ಎಲೆ ಕೆಂಚ ಬಾರೋ, ಅತ್ತಲಿಂದ ನೀ ಬಂದ, ಇತ್ತಲಿಂದ ನಾನು ಬಂದೆ, ನಿನ್ನ ಬಾರೆ ಮುಸುಕು ತೆಗಿ ಮೋರೆ ನೋಡೋಣ. ಅತ್ತಲಿಂದ ನೀ ಬಂದ, ಇತ್ತಲಿಂದ ನಾನು ಬಂದೆ, ನಿನ್ನ ಬಾರೆ ಮುಸುಕು ತೆಗಿ ಮೋರೆ ನೋಡೋಣ. ನಿನ್ನ ಬಾರೆ ಮುಸುಕು ತೆಗಿ ಮೋರೆ ನೋಡೋ, ನಿನ್ನ ಬಾರೆ ಮುಸುಕು ತೆಗಿ ಮೋರೆ ನೋಡೋ. ಕೆಂಚಿ ತಾರೆ, ಓ ಎಲ್ಲ ಕೆಂಚಿ ತಾರೆ ನಮ್ಮನೆ ತನಕ ಬಾರೆ. ನೀ ಬಾರದೆ ಹೋದರೆ, ನೀ ಬಾರದೆ ಹೋದರೆ ನಾನ್ ಕೆರೆ ಬಾವಿ ಪಾಲೆ. ಎಲ್ಲ ಕೆಂಚಿ ತಾರೆ, ನಿನ್ನಿಂದ ಮೊನ್ನಿಂದ ನಿನ್ನ ಮೇಗಳ ಜ್ಞಾನ ಸುಣ್ಣಾದ ನೆವ ಮಾಡಿ ಸುಳಿದಾಡು. ನಿನ್ನಿಂದ ಮೊನ್ನಿಂದ ನಿನ್ನ ಮೇಗಳ ಜ್ಞಾನ ಸುಣ್ಣಾದ ನೆವ ಮಾಡಿ ಸುಳಿದಾಡು. ಸುಣ್ಣಾದ ನೆವ ಮಾಡಿ ಸುಳಿದಾಡು, ಸುಣ್ಣಾದ ನೆವ ಮಾಡಿ ಸುಳಿದಾಡು. ಎಲೆ ಕೆಂಚ ಬಾರೋ, ಎಲೆ ಕೆಂಚ ಬಾರೋ ನಮ್ಮನೆ ತನಕ ಬಾರೋ. ನೀ ಬಾರದೆ ಹೋದರೆ, ನೀ ಬಾರದೆ ಹೋದರೆ ನಾನ್ ಕೆರೆ ಬಾವಿ ಪಾಲೆ. ಎಲೆ ಕೆಂಚ ಬಾರೋ, ನಡುವಿಗೆ ಒಡ್ಯಾಣ ಮಾಡಿಸಿ ಕೊಡುವೆನು ಚನ್ನಿ ನಿನ್ನ ಕೈಗೆ ಹಿಡಿ ಹೊನ್ನ. ಅಡುವಿಗೆ ಒಡ್ಯಾಣ ಮಾಡಿಸಿ ಕೊಡುವೆನು ಚನಿ ನಿನ್ನ ಕೈಗೆ ಹಿಡಿ ಹೊನ್ನ, ಚನಿ ನಿನ್ನ ಕೈಗೆ ಹಿಡಿ ಹೊನ್ನ ಕೊಟ್ಟೇನು, ಚನಿ ನಿನ್ನ ಕೈಗೆ ಹಿಡಿ ಹೊನ್ನ ಕೊಟ್ಟೆ. ಕೆಂಚಿತಾರೆ ಎಲ್ಲ ಕೆಂಚಿತಾರೆ ನಮ್ಮನೆ ತಂಕ ಬಾರೆ, ನೀ ಬಾರದೆ ಹೋದರೆ ನೀ ಬಾರದೆ ಹೋದರೆ ನಾನ್ ಕೆರೆ ಭಾವಿ ಪನಿ ಎಲ್ಲ ಕೆಂಚಿತಾರೆ ಎಲ್ಲ ಕೆಂಚ ಬಾರ ಎಲ್ಲ ಕೆಂಚಿತಾರೆ ಎಲ್ಲ ಕೆಂಚ ಬಾರ ನಮ್ಮನೆ ತಂಕ ಬಾರ. ಸಂಗಡಿಗರೊಂದಿಗೆ ಅನಂತಸ್ವಾಮಿ ಹಾಡಿರುವ ಎಲೆ ಕೆಂಚಿತಾರೆ ಜನಪದ ಗೀತೆ ಕೇಳಿದಿರಿ. ಇದೀಗ ಶಿವಮೂರ್ತಿ ಎಂ ಮಹೇಶ್ ಸಂಗಡಿಗರೊಂದಿಗೆ ಹಾಡಿರುವ ಮತ್ತೊಂದು ಜನಪದ ಗೀತೆ ಚೆಲ್ಲಿದರು ಮಲ್ಲಿಗೆಯ.